ಅರಳಿದೆ, ನನ್ನಾಸೆ ಅರಳಿದೆ, ತನುಮನ ಹೊಸತನ ಬಯಸಿದೆ, ಸುಖದ ಕೋರಿ ಆಸೆ ಅರಳಿದೆ, ನನ್ನಾಸೆ ಅರಳಿದೆ, ತನುಮನ ಹೊಸತನ ಬಯಸಿದೆ, ಸುಖದ ಕೋರಿ ಆಸೆ ಅರಳಿದೆ. ಆಸೆ ಅರಳಿದೆ.